ಇಲ್ಲಿನ ಒಬ್ಬ ಪ್ರಗತಿಶೀಲ ರೈತರಿದ್ದಾರೆ, ಶ್ರೀಯುತ ಟಿ ವಿ ರುದ್ರೇಶ್ ಅಂತ ಹೇಳ್ಬಿಟ್ಟು. ಇವತ್ತು ಏನಂತಂದ್ರೆ ಇವರು ಯಾಂತ್ರೀಕೃತದ ಒಂದು ಕ್ರಮದಿಂದ ಭತ್ತದ ನಾಟಿ ಮಾಡ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಸಾವಯವ ಒಂದು ಭತ್ತನೇ ಇವರು ಸುಮಾರು ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ನ ತಯಾರಿ ಮಾಡ್ಕೊಂಡ್ಬಿಟ್ಟು ಬ್ರ್ಯಾಂಡ್ ನ ಉತ್ಪಾದನೆ ಮಾಡಿ ಅವರು ಮಾರಾಟದ ವ್ಯವಸ್ಥೆ ಕೂಡ ತಮ್ಮದೇ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಈ ಕುರಿತು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ಹೇಳಿ ನಿಮ್ಮ ಒಂದು ಕಿರು ಪರಿಚಯ, ಸಾವಯವದ ಒಂದು ಕೃಷಿ ಅದು ಭತ್ತದಲ್ಲಿನೇ ನೀವು ಮುಂದುವರಿಸಿದಿರಾ, ಇದರ ಒಂದು ಏನು ಅಂತ ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿನೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ನಮ್ದು. ನಾವು ಸುಮಾರು 11 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೇವೆ. ಸಾವಯವ ಕೃಷಿ ಅಂದ್ರೆ ನಾವು ತೋಟ ಭತ್ತ ಎಲ್ಲ ತೋಟ ಮಾಡೋದು ಈಜಿ ಸರ್, ಆದ್ರೆ ಭತ್ತ ಮಾಡೋದು ಕಷ್ಟ. ಅದರಲ್ಲಿ ನಾವು 11 ವರ್ಷದ ಭತ್ತ ಮಾಡ್ತಾ ಇದ್ದೇವೆ. ಭತ್ತ ಸಾವಯವ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಕಷ್ಟ ಆಯ್ತು. ಭತ್ತ ಅದನ್ನ ನಾಟಿ ಮುಖಾಂತರ ಮಾಡ್ತಾ ಇದ್ವಿ. ಸ್ವಲ್ಪ ಇಳುವರಿ ಕಡಿಮೆ ಇತ್ತು, ಬೆಳೀತಾ ಬೆಳೀತಾ ಇಳುವರಿ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಈಗ 3 ಬೆಳೆಯುತ್ತಾ ಯಾಂತ್ರಿಕೃತ ನಾಟಿ ಮಾಡ್ತಾ ಇದ್ದೇವೆ ಸರ್. ಯಾಂತ್ರಿಕೃತ ಅಂದ್ರೆ ಸಸಿ ಮಡಿ ಮಾಡೋದ್ರಿಂದ ಹಿಡಿದು ಕೊಯ್ಯೋವರೆಗೆ ನಾನು ಹೇಳ್ತೇನೆ ಸರ್. ಫಸ್ಟ್ ಸಾವಯವ ಭತ್ತ ಮಾಡಕ್ಕಾರ ನಾವು ಸಸಿ ಮಡಿ ಮಾಡ್ಕೋಬೇಕು ಸರ್. ಸಸಿ ಮಡಿ ಮಾಡ್ಕೋಬೇಕು ಅಂದ್ರೆ ನಾವು ಟ್ರೈ ತರಬೇಕು. ಫಸ್ಟ್ ಟೈಮ್ ಬೆಳೆ ಯೂಜ್ ಅಂತ ಟ್ರೈ ತಂದ್ವಿ, 4 ರೂಪಾಯಿ ಒಂದು ಸಿಕ್ಕು. ಅಂದ್ರೆ ಈಗ ತಾವು ಈ ಏರು ಮಡಿ ಸಸಿಗಳು ಇದು ಮಾಡ್ತಾರಲ್ಲ, ಏರು ಮಡಿಗಳು ಮಾಡಿ ಇಲ್ಲ ತೋಟದಲ್ಲಿ ಗದ್ದೆಯಲ್ಲೇ ಒಂದು ಮಡಿಗಳು ಮಾಡಿ ಸಸಿ ಮಾಡೋದಿಲ್ಲ, ನೀವು ಟ್ರೈ ಮುಖಾಂತರ ಮಾಡ್ತಾ ಇದ್ದೀರಾ. ಇದು ಒಂದು ವಿಶೇಷ ಅಂತ ಹೇಳ್ಬಹುದು ಅಲ್ವಾ, ಇದ್ರ ಬಗ್ಗೆ ಹೇಳಿ ಸರ್. ಟ್ರೈ ಬಗ್ಗೆ ಅಂದ್ರೆ ಟ್ರೈ ಅಂದ್ರೆ ಎಳ್ಳೆಣ್ಣೆ ಮಾಡಬಹುದು ಸರ್. ಒಂದು ರಳ್ಳಿ ಹೊಡ್ಕೊಂಡು ಸಸಿ ಮಡಿ ಮಾಡ್ತಾರಲ್ಲ ಹಂಗ್ ಮಾಡಿ ರಾಡಿನ ಹಾಕ್ಬೇಕು ಅಂದ್ರೆ ಕಲ್ಲು ಇರಂಗಿಲ್ಲ ಸರ್. ಕಲ್ಲು ಇರಂಗಿಲ್ಲ, ಕಲ್ಲಿಲ್ದಂಗೆ ಬರೀ ತಿಳಿಯಾದ ಮಣ್ಣಿನ ಜೊತೆ ಮಾಡ್ಬೇಕು. ಒಂದು ಒಂದು ಒಂದು ತರ ಮಾಡ್ಬೋದು. ಇನ್ನೊಂದು ತರ ಈ ಒಣ ಮಣ್ಣಲ್ಲಿ ಸಾಣಿಸ್ಕೊಂಡು ಒಂದು ಟ್ರೈಗೆ ಒಂದು 3/4 kg ಮಣ್ಣು ಹಾಕಿ ಅದ್ರ ಮೇಲೆ ಭತ್ತ ಹಾಕಿ ಅದ್ರ ಮೇಲೆ ಮೆಲ್ಲಕ್ಕೆ ಒಂದೊಂದು 1/4 kg ಅಷ್ಟು ಮಣ್ಣು ಹಾಕಿ ತೆಳಗೆ ಅದನ್ನ ಅದು ಒಂದು ಮಾಡ್ಬೋದು ಸರ್. ಅದು ಒಂದು ಈಗ ಒಂದು ಎರಡು ಟೈಪ್ ಮಾಡ್ಬೋದು. ನಾವು ಮಾಡಿರೋದು ಈ ರಾಡಿ ಒಳಗೆ ಮಾಡಿರೋದು, ಸಸಿ ಮಡಿ ಮಾಡ್ಕೊಂಡು ಒಳ್ಳೆ ಬೀಜ ಉಕ್ತಲ ಆ ಟೈಪ್ ಮಾಡ್ಕೊಂಡು ಟ್ರೈಗೆ ರಾಡಿ ತುಂಬಿ ಅದ್ರ ಮೇಲೆ ಮಿಷಿನಲ್ಲಿ ನಾಟಿ ಹಿಂಗೆ ಎಳೆದು ಮಾಡಿದ್ದೇವೆ ಸರ್. ಅಂದ್ರೆ ಅದು ಇದು ಈಜಿ ಅನಿಸ್ತದೆ ನಮ್ಗೆ, ಅದು ಸ್ವಲ್ಪ ಕಷ್ಟ ಅನಿಸ್ತದೆ ನಮ್ಗೆ. ಅದು ಒಣದ್ರೆ ಮಾಡೋದು ಸಾಣಸೋದು ಅದು ಇದು ಕಷ್ಟ. ಇದು ಈಜಿ ಆಗುತ್ತೆ, ಇದ್ರ ಮುಖಾಂತರ ಮಾಡಿಸ್ಬೋದು ಅಂತ ಮಾಡಿಸಿದ್ವಿ ಸರ್. ಜೊತೆಗೆ ಈಗ ಇದು ತಮ್ಗೆ ಇದ್ರ ಕುರಿತು ತರಬೇತಿ ತಗೊಂಡಿದ್ರು ಅಥವಾ ತಮ್ಮದೇ ಒಂದು ಶೈಲಿಯಲ್ಲಿ ಇದು ಮಾಡ್ತಾ ಇದ್ದೀರಾ? ಇದು ಧರ್ಮಸ್ಥಳ ಸಂಘದವರು ಮಾಡಿಸಿದ್ರು ಸರ್. ಧರ್ಮಸ್ಥಳ ಸಂಘದವರು ನಮ್ಮ ಹತ್ರ ಬಂದು ನೀವು ನಾಟಿ ಮಿಷಿನ್ ನಾಟಿ ಮಾಡ್ತೀರಾ ನೀವು ಅಂತ ಕೇಳಿದ್ರು. ಹಾಗಾಗಿ ಅವ್ರನ್ನ ಅವ್ರದೊಂದು ಸ್ವಲ್ಪ ಸಲಹೆನ ಕೊಟ್ರು, ನಮ್ಗೆ ಸಲಹೆ ಕೊಟ್ರು ಹಿಂಗ ಹಿಂಗ್ ಮಾಡ್ಬೇಕಂತ. ಅವ್ರು ಬಂದು ಅವರು ಹಿಂದೆ ಮಾಡಿಸಿದಾರಲ್ಲ ಆ ರೀತಿ ನಮ್ಗೆ ಹೇಳ್ಕೊಟ್ರು. ಒಂದ್ ಬೆಳೆ ಎಳ್ಳೆ ಬೆಳೆಯಿಂದ ನಾವೇ ಮಾಡೋಕೆ ಶುರು ಮಾಡಿದ್ವಿ. ಅಂದ್ರೆ ಅವರು ನಾಟಿ ಬೀಜ ಚೆಲ್ಲದಂಗೆ ಅದನ್ನ ಅದನ್ನ ನಿರ್ವಹಣೆ ಮಾಡದಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರು. ಅದೇ ರೀತಿ ಮೂರನೇ ಬೆಳೆ ಮಾಡಿದ್ದೇವೆ. ಫಸ್ಟ್ ಬೆಳೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ, ಎಳ್ಳೆ ಬೆಳೆ ನಮ್ಗೆ ಗೊತ್ತೈತೆ. ಮೂರನೇ ಬೆಳೆ ನಾವೇ ಇನ್ನೊಬ್ರಿಗೆ ಹೇಳ್ಕೊಡೋ ಲೆವೆಲ್ಗೆ ಆಯ್ತು. ಅದು ಅಂದ್ರೆ ಬೀಜ ಚೆಲ್ಕೊಂಡು 20 ದಿವಸ ಆಗ್ಬೇಕು ಸರ್. ಸಸಿ ಸ್ವಲ್ಪ ಒಂದು 3 ಇಂಚು 3.5 ಇಂಚು ಆದ್ಮೇಲೆ ಮಿಷಿನ್ಗೆ ನಾಟಿ ಮಾಡಕ್ಕೆ ಅಂದ್ರೆ ಕಿತ್ತು ನೋಡ್ಬೇಕು ಸರ್. ಈ ಟ್ರೈಯಿಂದ ಕಿತ್ತರೆ ಸುಳಿಸುತ್ತಾ ಬರ್ಬೇಕು, ಅದು ಆ ಲೆವೆಲ್ಗೆ ಆಗುತ್ತೆ. ಅವಾಗ ಅದನ್ನ ಸುತ್ತಿ ನಾವು ಮಿಷಿನ್ ಇಟ್ಕೊಳಕ್ ಬರ್ತದ ನೋಡ್ಕೊಂಡು ಅವಾಗ ಅದನ್ನ ಎತ್ತಿ ನಾವು ಮಿಷಿನ್ಗೆ ಸುತ್ತಕ್ ಬಂತು ಅಂದ್ರೆ ನಾಟಿ ಮಾಡಕ್ ರೆಡಿ ಆಗೈತೆ ಅಂತ. ನಾಟಿ ಮಾಡಕ್ ಹೊಲ ರೆಡಿ ಮಾಡ್ಕೊಂಡು ಬೆಸೆ ಎಲ್ಲ ಒಳ್ಳಿ ಕೊಳ್ಳಿ ಎಲ್ಲ ಹೊಡೆದು ಮತ್ತೆ 2 ದಿವಸ ಅಥವಾ 3 ದಿವಸ ನಾವು ಹಂಗ ಬಿಡ್ಬೇಕು ಸರ್. ರಾಡಿ ನಾಟಿ ಹಚ್ಚಕರ ರಾಡಿ ಮಗ್ಳಾಗ ಅವತ್ತಂದ್ರೆ ಮುಚ್ಕೊಂತ ಒಂದ್ ಲೈನ್ ಸ್ವಲ್ಪ ಬಿಕ್ಕಂದ್ರೆ ಮುಚ್ಕೊಳಲ್ಲ, ನೀಟ ನಾಟಿ ಆಗುತ್ತೆ ಸರ್. ಅದಕ್ಕೋಸ್ಕರ 3 ದಿವಸ ಬಿಕ್ಕಣಕ್ ಬಿಟ್ಟು 3 ದಿವಸದ ನಂತರ ನಾವು ಮತ್ತೆ ಎಳ್ಳು ನೀರು ಬಿಟ್ಕೊಂಡು ಮಿಷಿನ್ ನಾಟಿ ಹಚ್ಕೊಂತ ಹೋಗ್ಬೇಕು. ಅದೇ ರೀತಿ ನಾಟಿ ಹಚ್ಚಿದಿ ಒಂದು 20 ದಿವಸ ನಮ್ದಂದ್ರೆ ನಾವು ಕಳೆ ವ್ಯವಸ್ಥೆ ಹಾಕಲ್ಲ, ನಾವು ಸ್ವಲ್ಪ ನೀರು ಮೇಂಟೈನ್ ಮಾಡ್ಕೊಂತೇವೆ. ಕಳೆ ವ್ಯವಸ್ಥೆ ಹಾಕೋರು ಮಾಡ್ಕೋಬಹುದು, ನ್ಯಾಚುರಲ್ ನಮ್ಮಂಗೆ ಸಾವಯವ ಮಾಡೋರು ಮಾಡ್ಬೋದು, ಮಾಮೂಲಿ ಪದ್ಧತಿ ಮಾಡೋರು ಮಾಡ್ಬೋದು. ಮಾಮೂಲಿ ಪದ್ಧತಿ ಮಾಡೋರಿಗೂ ಇಳುವರಿ ಹೆಚ್ಚಿಗೆ ಆಗುತ್ತೆ, ನಮಗೂ ಸ್ವಲ್ಪ ಇಳುವರಿ ಹೆಚ್ಚಿಗೆ ಆಗಿದೆ. ಅಂದ್ರೆ ಇದು ಲೈನ್ ಮಾಡುತ್ತಲ್ಲ, ಲೈನ್ ನಾವು ಕೋನ ವಿಟ್ರು ಹೊಡಿಬಹುದು, ಕಳೆನ ನಿಯಂತ್ರಣ ತರಕ ಕೋನ ವಿಟ್ರು ಹೊಡಿಬೋದು. ನಾವು ಕೋನ ವಿಟ್ರು ಯೂಸ್ ಮಾಡ್ತಾ ಇದೀವಿ. ಕೋನ ವಿಟ್ರು ಯೂಸ್ ಮಾಡಿದ್ರೆ ಒಳ್ಳೇದು, ಈ ಚಂಟೆ ಹೊಡಿಯುತ್ತೆ ಭತ್ತ, ಆಮೇಲೆ ಆದಷ್ಟು ಹುಲ್ಲು ಭಾರ ಅವಾಡ ಕಡಿಮೆ ಆಗುತ್ತೆ. ಸ್ವಲ್ಪ ಉಳಿದಿರ್ತದೆ ಅದನ್ನ ಕೈಯಿಂದ ತೆಗಿಬಹುದು. ಕೋನ ವಿಟ್ರು ಹೊಡಿ ಅಂದ್ರೆ 2 ಉಪಯೋಗ ಸರ್, ಕಳೆನ ಕಡಿಮೆ ಆಗುತ್ತೆ, ಇನ್ನೊಂದು ಭತ್ತ ಚಂಟೆ ಬರುತ್ತೆ.

ಪದಾರ್ಥಗಳು ಇದು ಅಷ್ಟಯೋಗ. ಇದು ಒಳ್ಳೆ ರಿಸಲ್ಟ್ ಇದೆ ಸರ್. ಇದನ್ನ ಒಂದು 18 ಲೀಟರ್ ಕ್ಯಾನ್ಗೆ ಒಂದು ಒಂದು ಅರ್ಧ ಲೀಟರ್ಕ್ಕಿಂತ ಜಾಸ್ತಿ 3/4 ಲೀಟರ್ ತನಕ ಹಾಕ್ಬೋದು ಸರ್. ಹಾಗೆ ಸ್ಪ್ರೇ ಮಾಡಿದ್ರೆ ಭತ್ತ ಚೆನ್ನಾಗಿ ಗ್ರೋತ್ ಆಗಿ ಬರುತ್ತೆ, ಚೆಂಟಿನ ಹೊಡೆಯುತ್ತೆ ಸರ್, ಇದು ಒಳ್ಳೆ ಕಲರ್ ಆಗುತ್ತೆ. ಮತ್ತೆ ಯೂಮಿಕ್ ಆಸಿಡ್ ಅವನ್ನ ನಾವು ಈ ಇದ್ರ ಬಕೆಟ್ ಎಲ್ಲ ಹಾಕಿಂದ ಹಂಗ ನೀರು ಹೋಗ್ತಾರಲ್ಲ ಹಂಗ ಹೋಗ್ತೇವೆ, ಅದ್ರ ಸಗಣಿ ಇದು ಮಿಕ್ಸ್ ಇರುತ್ತೆ, ಹಂಗಾಗಿ ಕಟ್ಕೊಳತ್ತೆ ಅಂತ ಅದನ್ನ ಹಂಗ ಮಾಡ್ತೇವೆ. ಇದು ಕಟ್ಕೊಳತ್ತೆ ಸರ್. ಇದನ್ನ ನಾವು ಇದ್ರ ಸೋಸದ್ರ ಸೋಸಿ ಮತ್ತೆ ಬಟ್ಟೆಯಲ್ಲಿ ಸೋಸಿ ಆಮೇಲೆ ಯೂಸ್ ಮಾಡ್ತೇವೆ. ಹಂಗಾಗಿ ಇದು ಅದು ಎರಡನ್ನು ಹಾಕ್ತೇವೆ, ಹಂಗಾಗಿ ನಮ್ದು ಇಳುವರಿ ಸ್ವಲ್ಪ ಉತ್ತಮ ಆಗ್ತಾ ಇದೆ ಸರ್. ಇದಕ್ಕೆ ಪ್ರೇರಣೆ ಏನಂತ ಹೇಳ್ತೀರಾ? ಸಾವಯವ ಕೃಷಿ ಈಗ ನಿಮ್ಮ ಸುತ್ತಮುತ್ತಲು ಇರೋರೆಲ್ಲರೂ ಅಥವಾ ಶೇಕಡಾ 80-90% ರೈತರು ಕೇವಲ ರಾಸಾಯನಿಕ ಒಂದು ಕೃಷಿ ಮಾಡ್ತಾ ಇದ್ದಾರೆ, ರಾಸಾಯನಿಕ ಯಾಕಂದ್ರೆ ಭತ್ತಕ್ಕೆ ರಾಸಾಯನಿಕ ಬೇಕಂತ ಅವರು ತಪ್ಪು ಕಲ್ಪನೆಯೋ ಅಥವಾ ಅವರು ಹಿಂದೆ ಮಾಡ್ಕೊಂಡು ಬಂದಿರೋದು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದಾರ ಗೊತ್ತಿಲ್ಲ. ಸೊ ಹಾಗಾಗಿ ಏನ್ ಅನ್ಸುತ್ತೆ ತಮ್ಗೆ ಮುಂದಿನ ದಿನಗಳು ಯಾವ ರೀತಿಯಿಂದ ಎಲ್ಲಾ ರೈತರು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಅವರಿಗೆ ಅದ್ರ ಮನವರಿಕೆ ಆಗಿ ಇದು ಇದರಲ್ಲೇ ಮುಂದುವರ್ಸ್ಬೋದಂತ ಹೇಳ್ತೀರಾ? ಸರ್, ಎಲ್ಲರೂ ಕೂಡ ಸಾವಯವಕ್ಕೆ ಬರ್ಲೇಬೇಕು ಸರ್. ಯಾಕೆಂದ್ರೆ ಒಂದ್ ನಾವು ಭೂಮಿನ ಆರೋಗ್ಯ ಇಟ್ಕೊಂಡ್ರೆ ಅಥವಾ ಭೂಮಿಗೆ ವಿಷ ಹಾಕೋದು ಬಿಟ್ರೆ ನಾವು ಆರೋಗ್ಯವಾಗಿರ್ತೇವೆ, ಭೂಮಿ ಆರೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿರ್ತೇವೆ. ಹಂಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂಡು ರೈತರಲ್ಲಿ ಮನವಿ ಮಾಡ್ಕೊಳೋದು ಹಂಗೆ ಅಂದ್ರೆ ನೀವು ಒಂದೇ ಬಿಟ್ಟಿಗೆ ಸಾವಯವಕ್ಕೆ ಬರಬಾಡ್ರಿ, ಅಂತವು ಕಡಿಮೆ ಮಾಡ್ರಿ. ಜೀವಾಮೃತ, ಗೋಕೃಪಾಮೃತ, ಅಷ್ಟಗವ ಪಂಚಗ ಇಂಥವೆಲ್ಲ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತ ನಿಧಾನಕ್ಕೆ ಕನ್ವರ್ಟ್ ಆಗ್ರಿ. ಆಮೇಲೆ ನೀವು ಊಟ ಮಾಡೋದಕ್ಕೂ ಕಡಿಮೆ ಮಾಡಿ. ಆಮೇಲೆ ಈ ಭೂಮಿಗೆ ಬಹಳ ಆಳವ ವಿಷ ಆಗ್ತದಾರೆ, ಅದನ್ನ ಆದಷ್ಟು ಕಡಿಮೆ ಮಾಡ್ರಿ ಅಂತೇಳಿ ಸಾವಯವ ಅಲ್ಲದ ರೈತರಿಗೂ ಕೂಡ ಮನವಿ ಮಾಡ್ತೇನೆ. ಯಾಕಂದ್ರೆ ನಾವು ಆರೋಗ್ಯ ಇರ್ಬೇಕು ಅಥವಾ ನಮ್ಮ ಮಕ್ಕಳಿಗೆ ಏನಾದ್ರು ಉಳಿಸಿ ಹೋಗ್ಬೇಕು ಅಂದ್ರೆ ನಾವು ಈ ಮುಂದೆ ಪೀಳಿಗೆಗೆ ಏನೋ ಉಳಿಸ್ಬೇಕು ಅಂದ್ರೆ ಭೂಮಿ ಉಳಿಸ್ಬೇಕು. ಅದಕ್ಕೋಸ್ಕರ ಅದನ್ನ ಎಲ್ಲರೂ ಕೂಡ ಎಲ್ಲರಲ್ಲಿ ಮನವಿ ಮಾಡೋದೇನಂದ್ರೆ ಎಲ್ಲರೂ ಕೂಡ ಭೂಮಿನ ಆರೋಗ್ಯ ಬಿಡಕ್ಕೆ ಪ್ರಯತ್ನ ಪಡೋಣ, ನಾವು ಆರೋಗ್ಯ ಇರೋಣ, ಮುಂದಿನ ಪೀಳಿಗೆಗೆ ಭೂಮಿನ ಸುರಕ್ಷತೆ ಬಿಟ್ಟು ಹೋಗೋಣ ಅಂತ ನನ್ನ ಅನಿಸಿಕೆ ಸರ್. ಇದರ ಜೊತೆಗೆ ಈಗ ಏನು ಭತ್ತ ತಾವು ಸಾವಯವ ಕ್ರಮದಲ್ಲಿ ಮಾಡ್ತಾ ಇದ್ರಿ, ಇದ್ರ ಜೊತೆಗೆ ಇನ್ನು 10 ಬೆಳೆಗಳನ್ನ ತಾವು ಬೆಳ್ಕೊಂತಾ ಇದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮೊದಲನೇದಾಗಿ ನಮ್ದು 2 ಎಕರೆ ತೋಟ ಇದೆ, ಅಡಿಕೆ ತೋಟ. ಅದರಲ್ಲಿ ನಮ್ದು ಅಡಿಕೆ ಮೇನ್ ಬೆಳೆ, ಆದ್ರೂ ತೆಂಗಿದೆ ಸರ್, ಅದರಲ್ಲಿ ಕೋಕೋ ಇದೆ, ಅದರಲ್ಲಿ ಬಾಳೆ ಇದೆ, ಆಮೇಲೆ ಅದರಲ್ಲಿ ಹಣ್ಣಿನ ಗಿಡಗಳು, ರಾಮ್ ಫಲ ಇರ್ಬೋದು, ಲಕ್ಷ್ಮಣ್ ಫಲ ಇರ್ಬೋದು, ಮಾವು ಇರ್ಬೋದು, ಹಲಸು ಇರ್ಬೋದು, ನಿಂಬೆ ಇದೆ, ಇವಷ್ಟು ಬೆಳೆನೂ ಇದೆ ಸರ್. ಇವಷ್ಟು ಬೆಳೆನ ನನಗೆ ನಿಂಬೆ ಇದ್ದ ವರ್ಷಕ್ಕೆ ಅದು ಒಂದು 15-20 ಬರುತ್ತೆ ಸರ್ ನಿಂಬೆ. ಅಲ್ಲೇ ಹಾಕಿರೋ ನಿಂಬೆ ಮತ್ ನಾವ್ ಹಣ್ಣು ಅಂತಿಂತ ತಿನ್ನೋ ಬದ್ಲಿ ಕೊಂಡ್ಕೊಂಡು ತಿನ್ನೋ ಬದ್ಲಿ ನಮ್ ಮನೆಯಲ್ಲ ಒಳ್ಳೆ ಹಣ್ಣು ತಿನ್ಬೇಕು ಅಂದ್ರೆ ನಾವು ನಾವು ನಮ್ಮ ಹೊಲದಲ್ಲಿ ಬೆಳೆಸ್ಕೋಬೇಕು. ಯಾಕಂದ್ರೆ ವಿಷಮುಕ್ತ ಹಣ್ಣು ತಿನ್ಬೇಕು ಅಂದ್ರೆ ನಾವು ಬೆಳೆಸ್ಕೋಬೇಕು ಸರ್. ನೀವು ಕಾಯಿನ ಹಣ್ಣು ಮಾಡಿ ಕೊಡ್ತಾರೆ, ಅದು ವಿಷ ಹಾಕಿ ಹಣ್ಣೆ ಮಾಡೋದು, ಕಾರಣಕ್ಕೂ ಒಳ್ಳೆ ಒಳ್ಳೇದು ಹಣ್ಣು ಮಾಡೋಕ್ಕಲ್ಲ. ನಾವು ನಮ್ದು 10 ದಿವಸಕ್ಕೆ ಹಣ್ಣಾಗ್ಲಿ ನಾವು ಹಂಗೆ ಇಟ್ಟು ಹಣ್ಣು ಮಾಡಿದ್ರೆ ಅದು ಬಹಳ ಯೋಗ್ಯವಾಗಿರುತ್ತೆ ಸರ್. ಮತ್ತೆ ಇದ್ರ ಜೊತೆಗೆ ಸೀತಾಫಲ, ಸೀತಾಫಲನು ಇದೆ ಸರ್. ಸೀತಾಫಲ ಹಣ್ಣು ಯಾವುದು ಹೈಬ್ರಿಡ್ ಹಾಕಿದ್ದೀರಾ? ಇಲ್ಲ, ಜವಾರಿ ಸರ್. ಎಲ್ಲರೂ ಹೋದ್ರೆ ನಾವು ಹಣ್ಣಿನ ಗಿಡನ ತರೋದು ಸರ್, ತಂದು ಹೊಲ ತುಂಬ ಹಾಕಿದ್ವಿ. ನಮ್ಮ ಮನೆ ಹೋದ್ರೆ ಎಲ್ಲಾ ತರ ಹಣ್ಣು ಸಿಗುತ್ತೆ ಸರ್. ಸೀಸನ್ ಯಾವ ಸೀಸನ್ ಯಾವ ಹಣ್ಣು ಬರಕ ಅದೆಲ್ಲವನ್ನು ನಾವು ಮನೆಗೆಲ್ಲ ತಿಂತ ಇರ್ತೇವೆ ಸರ್. ಬೆಳ್ದಣ್ಣು ಇತ್ತೆ, ಬೆಳ್ದಣ್ಣು ಅದು ಇದೆ, ಎಲ್ಲದೂ ತಿಂತ ಇರ್ತೇವೆ ಸರ್. ಮತ್ತೆ ಈಗ ಈ ಕೃಷಿಯಲ್ಲಿ ಈಗ ತಾವು ಹೇಳ್ತಾ ಇದ್ರಿ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ಬೆಳ್ಕೊಂತೀರಿ, ಜೊತೆ ಈಗ ಈಗ ಅಡಿಕೆಯಲ್ಲಿ ಹೇಗೆ ಪ್ರತ್ಯೇಕವಾಗಿ ಸಾವಯವ ಮಾಡಕ್ಕಾಗತ್ತ ಅಡಿಕೆ? ಸಾವಯವ ನಾನು ಭೂಮಿ ಉಳಿಸ್ಬೇಕನ್ನೋ ಉದ್ದೇಶ, ನನಗೆ ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಸರ್. ಆದ್ರಿಂದ ನಂದು ಮಾಮೂಲಿ ಮರಂಗ ಮಾರ್ತಾನೆ, ಬಾಳೆನು ಮಾಮೂಲಿ ರೇಟ್ಗೆ ಮಾರ್ತಾನೆ. ಆದ್ರೆ ಅಕ್ಕಿ ಮಾತ್ರ ಒಂದು 6 ಹಳೆ ಮಾಡಿ, ಅಕ್ಕಿನ ಹಳೆ ಭತ್ತ ಹಳೆ ಮಾಡಿ ಹಾಕಿ ನಾನೇ ಸ್ವಂತ ಮೌಲ್ಯ ವರ್ತನೆ ಮಾಡ್ತಾನೆ. ಆದ್ರೆ ಇನ್ನು ಇನ್ನೊಂದು ಬೆಳೆನ ಪ್ರತ್ಯೇಕ ಬಾಳೆ ಮಾರ್ಬೋದು, ಆದ್ರೆ ಅಡಿಕೆ ಮಾರಕ್ಕಾಗಲ್ಲ. ಅಡಿಕೆ ತೆಂಗು ಸಾವಯವ ಅಂದ್ರೆ ಅದಕ್ಕೇನೆ ಅದು ಬೇರೆ ಬೇರೆ ಅದಕ್ಕೆ ಹೋಗಿ ಉತ್ಪನ್ನಕ್ಕೆ ಹೋಗುತ್ತೆ. ಹಂಗಾಗಿ ಅದನ್ನ ಮಾಮೂಲಿ ಏನ್ ಮಾಡ್ತಾವ ಅದೇ ರೇಟ್ಗೆ ಮಾರ್ತಾನೆ. ನೀವು ಬೆಳೆಯೋದು ಸಾವಯವನೇ ಆದ್ರೆ ಹೆಚ್ಚಿನ ರೇಟಲ್ಲಿ ಮಾರಾಟ ಮಾಡ್ತಾ ಇಲ್ಲ. ನಮಗೆ ಭೂಮಿ ಉಳಿಬೇಕು ಸರ್, ಭೂಮಿ ಫಲವತ್ತತೆ ಉಳಿಬೇಕು, ಭೂಮಿ ವಿಷಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಎಷ್ಟು ಈಗ ಕೂಲಿ ಆಳುಗಳಿಗೂ ಎಷ್ಟು ಖರ್ಚು ಬರ್ತಂತ ಹೇಳ್ತೀರಾ ಈಗ ನೀವು ಮಾಡ್ತಕ್ಕಂತ ಒಂದು ಸಾವಯವ ಕೃಷಿಯಲ್ಲಿ?